ಆದರೆ ಜನಸಿ ಬಂದಿರುವೆ ಕೃಷ್ಣ ನಾ ಬಾಳೆ ಮುಖ್ಯವಾದ ವಿಷಯ. ಮನುಷ್ಯನಾಗಿ ಭೂಮಿ ಮೇಲೆ ಬಂದ ಮೇಲೆ ಏನ್ ತಿಳ್ಕೊಬೇಕು? ಏನ್ ತಿಳ್ಕೊಬೇಕ್ರಿ? ಮೊದಲಿಗೆ ತಾನು ಯಾರು? ಮೊದಲಿಗೆ ನಾನು ಯಾರು? ಇಲ್ಲಿಗೆ ನಾನು ಎತ್ತರ ಸ್ಥಳವಾಗಿ ಹುಟ್ಟಿ ಬಂದಿದ್ದೇನೆ. ಮಾಡ್ತಕ್ಕಂತ ಕರ್ತವ್ಯ ಕರ್ಮಾದಿಗಳೇನು? ಮನುಷ್ಯನ ಮೂಲ ಸ್ವರೂಪ ಸ್ಥಿತಿ ಏನು? ನಾನು ಎಲ್ಲಿ ಹೋಗಿ ಮುಟ್ಟೋವನಿದ್ದೇನೆ? ಇದನ್ನು ಎಲ್ಲವನ್ನು ತಿಳಿಸಿ ಯಾರಿಗದ? ಯಾರಿಗದಪ್ಪ? ಈ ಮಾನವನಿಗೆ. ಮಾನವನಿಗೆ ಮಾತ್ರ. ಆದರೆ ನಾನು ಒಂದ ಅಖ್ಯಕ್ಕೆ ನೀನೇನು ವಿಚಾರ ಮಾಡಿ ನಮಸ್ಕಾರ ಮಾಡಿ ತಾವ ಬಂದಂತವ್ರಿ ಯಾರು? ನಾನು ನಿನ್ನಮ್ಮ ಭೇದಗಳು ನಿನ್ನಲ್ಲಿ ಬಂದುವಲ್ಲ. ಇವತ್ತಿನ ದಿನ ಭೇದ ಬರ್ಬೇಕಾದ್ರೆ ಏನ್ ಕಾರಣ? ಬರ್ಬೇಕಾದ ಕಾರಣದ ಏನ್ ಕಾರಣದ? ನೀನು ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ನೀನೇನ್ ಮಾಡ್ತಾ ಇದೀವ? ನನಗ್ ಗುರ್ತಿಲ್ಲಪ್ಪ. ಅವಾಗ ಸದಾವ ಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇದ್ದೆ. ನಾಮಸ್ಮರಣೆ ಮಾಡ್ತಾ ಇದ್ದೆ. ಏನಂತ ಪರಮಾತ್ಮನೇ, ಈ ಗರ್ಭ ದುಃಖದಿಂದ ನನ್ನನ್ನು ಪಾರ್ ಮಾಡು. ಸದಾವ ಕಾಲದಲ್ಲಿ ನಿನ್ನ ನಾಮಸ್ಮರಣೆಯಲ್ಲಿ ನನ್ನ ಕಾಲ ಕಳೆಯುತ್ತೇನೆ. ಚಿಂತನೆ ಮಾಡ್ತಾ ಇದ್ದೆ. ಯಾವಾಗ ತಾಯಿ ಗರ್ಭದಲ್ಲಿದ್ದ? ಹೋನ್ರಿ, ನವಮಾಸ ಬೇಲಿಗಳಿಂದ ನಿನ್ನ ತಾಯಿಯ ಗರ್ಭದಿಂದ ಯಾವಾಗ ಭೂಮಿಗೆ ಬಿದ್ದ ಮೇಲೆ ನಿನಗೇನಾಗಿದೆ? ಏನಾಗ್ಲಿಕ್ಕೆ? ಭೂಮಿಯ ಸ್ಪರ್ಶ, ಗಾಳಿಯ ಸ್ಪರ್ಶ, ಬಡಿದು ಮಾಯಾ ಭ್ರಮೆಯಲ್ಲಿ ಬಿದ್ದು ವಾದ್ಯಾಡಕತ್ತೀ. ಈ ಮಾಯಾ ಭ್ರಮೆ ಇವತ್ತು ಬೇಡ. ಇವತ್ತು ತಾವು ಯಾರು ಇಷ್ಟ ನನ್ನ ಮುಂದೆ ಹೇಳಿಬಿಟ್ರೆ ಮಾತು ಮುಗಿದೋ ಬಿಡ್ತದಲ್ಲ. ಹೌದ? ಯಾಕಂದ್ರ ಎಲ್ಲಿ ರೂಪದ ಅಲ್ಲಿ ನಾಮದ, ಎಲ್ಲಿ ನಾಮದ ಅಲ್ಲಿ ರೂಪದ. ಇವತ್ತು ಕಣ್ಣಿಗೆ ಕಾಣಿಸುವಂತ ಈ ರೂಪಕ್ಕ ಇದಕ್ಕೆ ತಂದಿ ಯಾರು? ತಾಯಿ ಯಾರು? ಯಾರ್ಯಾರನ್ನು ಉದ್ಧಾರ ಮಾಡಿದ್ರಿ? ಯಾರ್ಯಾರನ್ನು ಸಂಹಾರ ಮಾಡಿದ್ರಿ? ಇಷ್ಟು ಹೇಳಿಬಿಟ್ಟೆ ಅಂದ್ರ ನನಗೆ ಸರಳ ರೂಪದೊಳಗೆ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾನ. ಈಗ ಹೇಳ ದೇವಕಿಯ ಸುತ ವಸುದೇವ ದೇವಕಿಯ ಸುತ ದೇವಕಿಯ ಸುತ ನನ್ನ ಹೆಸರು ಕೃಷ್ಣನ್ನ ಸರ ಕೃಷ್ಣನಾಥ ಮಣಿಯದು ತಾ ಹೇಳಿದ್ರಿ ಏನ್ ಹೇಳಿದ್ನೀಗ ಈ ಪದ್ಯ ರೂಪದಿಂದ ಹೇಳಿದ್ರೆ ನನಗ್ ತಿಳುವಂತ ಶಕ್ತಿ ಬೇಕಲ್ಲ. ಇಲ್ಲ ಹೌದ್ರಿ. ವಸುದೇವ ಸುತಂ ದೇವಂ ದೇವಂ ಕಂಸ ಚಾನೂರ ಮರ್ದನಂ ದೇವಕೀಯ ಪರಮಾನಂದಂ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಬರ್ತನ ಗುರುಂ ಗುರುಂ ಅಂದ್ರೆ ತಿಳಿದೆ ಯಾರಿಗೆ ನನಗೆ ತಿಳುವಂಗೆ ಹೇಳ್ಬೇಕು. ಅರ್ಥ ಆಗ್ಲಿಲ್ಲ ವಸುದೇವ ದೇವಕ್ಯರ ಮಗನ ಅಂತ ಎನಗೆ ಹೌದು ಕೃಷ್ಣ ಶ್ರೀಕೃಷ್ಣ ಅನ್ನುತ್ತಾರೆ. ಧನ್ಯನಾದ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವ ದೇವೋತ್ತಮ ದೇವ ಶಿಖಾಮಣಿ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಪರಮಾತ್ಮನಂದ್ರೆ ತಾವೇ. ಹೌದು. ವೈಕುಂಠ ಪದವಿಯನ್ನು ಬಿಟ್ಟು ಈ ಭೂಲೋಕಕ್ಕೆ ನೀವು ಬರಬೇಕಾದ್ರೆ ಏನ್ ಕಾರಣ ಇತ್ತು, ಯಾಕೆ ಬಂದ್ರಿ, ಯಾಕೆ ಬಂದಿನ ಸ್ವಲ್ಪ ಹೇಳ್ಬಿಡಿಲ್ಲ ಸ್ವಲ್ಪ. ಧರ್ಮಶ್ಚಿರ್ಭವತಿ ಭಾರತ ಭಾರತ ನಾಮ ಧರ್ಮಶ ಧರ್ಮಶ ಸದಾತ್ಮನ ಸೃಜಾಮಿ ಯಾವ ಯಾವ ಕಾಲಕ್ಕೆ ಭೂಮಿಯ ಮೇಲೆ ಧರ್ಮ ಕಡಿಮೆ ಕಡಿಮೆಯಾಗಿ ಅಧರ್ಮ ಬೆಳೀತಾ ಇದೆ ಬೆಳೀತಾ ಇದೆಯೋ ಆವಾವ ಕಾಲಕ್ಕೆ ಹೀಗೆ. ಹೌದು. ಈ ಭೂಮಿಗೆ ನಾವು ತೋರಿಸುತ್ತೇನೆ ಯಾರ್ಯಾರ ಸಲವಾಗಿ ಬಂದ್ರಿ. ಪರಿತ್ರಾಣಾಯ ಸಾಧುನ ಸಾಧುನ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಶಂಭವಾಮಿ ಯುಗೇ ಯುಗೇ. ನನ್ನ ಅವತಾರ ಸಾಧು ಸತ್ಪುರುಷರ ಕಾಯುವ ಸಲುವಾಗಿ ನನ್ನ ಅವತಾರ. ಅಪ್ಪ ಇರ್ಲಿ, ಈಗ ಸದ್ಯ ನೀವು ಸಾಧು ಸತ್ಪುರುಷರ ಕಾಯುವ ಸಲುವಾಗಿ ಬಂದನಂತ ಹೇಳ್ತೀರಿ. ಇಲ್ಲಿಗೆ ಬರ್ಬೇಕಾದ್ರೆ ನಿಮ್ ಸಂಖ್ಯೆ ಹಾಸಿಗೆ ಸುಳ್ಳು ಇಟ್ಟರಂಕ ಯಾರ್ಯಾರನ್ನ ಕೂಡಿಕೊಂಡು ಬಂದಿರಿ? ಹೀಗ ಅನ್ಲ ಅಷ್ಟ ಕೇಳಾಕತ್ತನ್ರಿ. ಹಾಸಿಗೆ ಸುಳ್ಳು ಇಟ್ಟರಂಕ ಏನಾರ ಹಾಸಿ ಮಾಡೋದನ್ ಅವ್ ಬ್ಯಾಡ್ರಿ, ಮಾತಾಡಬಾರ್ದು. ಮತ್ತ ಮಾತಾಡುದು ಬಿಟ್ಟಿನಿ ಇವತ್ತ. ಯಾರ್ಯಾರು ನಿಮ್ಮ ಸಂಗಡ ಬಂದವ್ರು ಯಾರ್ಯಾರು? ನಮದವ ಮಧುಸೂದನ ರುಕ್ಮಿಣಿ ಮೊದಲಾದವ್ರನ್ನೆಲ್ಲ ಕುಡ್ಕೊಂಡ ಈ ಸ್ಥಾನಕ್ಕೆ ಬಂದಿದ್ದೀವಿ. ಅಪ್ಪ ಈಗ ಸದ್ಯ ನಮಗಿಬ್ಬರು ಬೇಕಾಗಿಲ್ಲ, ನಿಮ್ಮ ಸದ್ಯ ಈಗ ಸದ್ಯ ವಾಮಭಾಗದಲ್ಲಿ ಇದ್ದವ್ರು ಯಾರು? ರುಕ್ಮಿಣಿ. ಅಲ್ಲಿ ಹೋಗಿ ಬರ್ತೇನು. ಪರವಾಣಿಗೆ ಇಲ್ಲ. ಯಾಕೆಪ್ಪ? ನೀ ಸಂಭಾಯಿತ ಕಾಣುವಲ್ಲಿಗಿದಿ ಪರಮಾತ್ಮ. ಇಲ್ಲಿವರೆಗೆ ತಮ್ಮ ಬೆಟ್ಟಾಗಿ ತಮ್ಮ ಆಶೀರ್ವಾದ ನನಗಾಗಿದೆ. ಇನ್ನು ತಾಯಿಯವ್ರಿಗೆ ಬೆಟ್ಟಾಗಿ ಅವರ ಆಶೀರ್ವಾದ ಪಡೆದುಕೊಂಡು ಬರ್ತೇನೆಪ್ಪ. ಈಗ ಹೋನ್ರಿ, ಹಾಗಾದ್ರೆ ಆಶೀರ್ವಾದ ಬೇಕು. ಆಶೀರ್ವಾದ ಅಷ್ಟೇ, ಯಾವ ಕಾಲದಲ್ಲಿ ನನ್ನ ಆಶೀರ್ವಾದ ನಿನಗದ? ಇನ್ನು ಹೋಗ್ತೇನಲ್ರಿ. ಹೋಗಿ ಬಾ, ಸೇವಾ ಮಾಡಕ್ಕಿದ. ಅಲ್ಲ ನಮನ್ ಕೇಳಂತ ನೀನ್ ಯಾರು? ಅವ ನನಗ ದೂತೆ ದೂತೆ ದೂತ ಕಾಸ್ತ್ರಿ ಅಂತಾರ. ಅವ ಹೆಣ್ಣು ಮಕ್ಕಳಿಗೆ ಅತಿ ಪ್ರೀತಿ ಇದ್ದಂತ ವಸ್ತು ಯಾವ್ದಮ್ಮ? ಅಮ್ಮ ತವ್ರ ಮನೆಯಲ್ಲೇನ? ಅಂತ ತವ್ರ ಮನೆ ತಮಗದರಿ ದೂತೆ ಅದ ನೋಡ. ಅತ್ತೆಯವ್ರ ಮನೆ? ಅತ್ತೆ ಮನೆ ಆದ್ರೂ ಅದ ಎರಡು ಕೂಡ ಅದಾವ. ಹೌದು. ಅವ ತಮ್ಮ ತವ್ರ ಮನೆ ಯಾವ್ದು? ಯಾವ್ದು? ಅತ್ತೆಯವ್ರ ಮನೆ ಯಾವ್ದು? ಹೌದಮ್ಮ. ನೀವಿರುವಂತ ಸ್ಥಾನಕ್ಕ ಏನಂತ ಕರೀತಾರ? ಏನಮ್ಮ ನಾವಿರುವಂತ ಸ್ಥಾನ? ಹಾ ಹೇಳ್ರಿ. ಕೇಳಮ್ಮ. Thank you. ಸಂಬಂಧನೇ ಇಲ್ಲ ನಡು ನೀವಿರೋದು ಹಾಗಲ್ಲ ನಾವಿರುವಂತ ಸ್ಥಾನ ವೈಕುಂಠಪುರ ನೋಡ ಏನು ಪಾಪ ಕಣ್ಣಿಗೆ ನೋಡಕ್ಕೆಂತ ಕಣ್ಣು ಕಮ್ಮನ ಹೆಣ್ಮಗಳ ಕಾಣಿಸ್ತಿ ಆರ್ಷ ಕುಂಟು ಕೊಟ್ಟಾರು ಹಾಗೇನಲ್ಲ ವೈಕುಂಠಕ್ಕೆ ಮಾಲಕರು ಅಂದಮೇಲೆ ವೈಕುಂಠಕ್ಕೆ ನೀವು ಮಾಲಕರದಿರಿ ಅಂದ ಬಳಕ ಅತ್ತಿಮಾವ ಇರ್ಬೇಕಲ್ಲ ಹಾಗಲ್ಲ ಇದ್ದಾರೆ ಅತ್ತಿಮಾವ ಇರ್ಲಿ ಹೌದು ಈಗ ಸದ್ದೆ ನಾ ಇಷ್ಟೆಲ್ಲಾ ಮಂದಿ ಕೇಳ್ಕೊಂಡು ನೀನು ಕೂಡ ಬಿಗಿತಾನಕ್ಕೆ ಬಂದಿಲ್ಲ ಮತ್ತೆ ಆಗ ನನಗೆ ಬೇಕಾದಿದ್ದ ಬರ್ಲಿಲ್ಲ ಏನದು ಅಂದ್ರೆ ನಿಮ್ಮ ಅವರು ಏನು ಎನ್ನ ಪರಮಾತ್ಮರ ಹೆಸರು ಕೇಳ್ತಾ ಇದ್ದೀಯಾ ಅಷ್ಟ ಒಂದೇ ಕೇಳಾಕತ್ತೆ ನೀವು ದೂತೇ ಹೌರಿ ಈ ಕೂಡಿದಂತ ಸಭಾದಲ್ಲಿ ಸಭೆಯಲ್ಲಿ ಈ ನನ್ನ ಪರಮಾತ್ಮರ ಹೆಸರು ಹೇಳ್ಬೇಕಾದ್ರೆ ಹೋನ್ರಿ ಸ್ವಲ್ಪ ನಾಚಿಗೆ ಬರ್ತದ ನೋಡ ಅಲ್ಲವಾ ಸ್ವಲ್ಪ ನಾಚಿಗೆ ಬಂದ್ರೆ ಇದ್ರ ಹಾಕ ಮಂದಿಲ್ಲ ಅಲ್ಲಿ ಹೋಗಿ ಬಿಟ್ಟು ಬರ್ತಾನ ಏನದು ಅವ ಉಣ್ಣದವ್ರ ಪುಣ್ಯ ಕುಡಿದವ್ರ ಪುಣ್ಯ ಹೆಸರು ಹೇಳಿಕೆ ಅವಲ್ಲಿ ನಾಚ ಬರ್ತಾಯಿ ನಾವೆಲ್ಲರೂ ಬಹಳ ಭಕ್ತಿಯಿಂದ ಕೇಳ್ತಾ ಇದೀವಮ್ಮ ಹಾಗಾದ್ರೆ ಕೇಳ ಅವರು ಯಾರು ಮಾಡ್ಬೇಡವ ನನಗ ತಿಳಿ ಅಲ್ಲವ ಸೀರ್ಕಿರಿದವ್ರ ಕಾಲಾಗ ಹಾಕಿ ಜಗ್ ಜಗ್ ಉಟ್ಕೋಬೇಕು ಬೇಕಾಗಿಲ್ಲ ತಾಯಿ ಮತ್ತೆ ಯಾರ್ರಿ ಕೃಷ್ಣ ಪರಮಾತ್ಮರ ಪತಿ ಆಗ್ತಾರ ಹೇಳ್ರಿ ಓರಿ ಎನ್ನ ಸರಿ ಕೃಷ್ಣ ಪರಮಾತ್ಮರ ಬಂದು ಬಂದು ನನಗೆ ಪ್ರೀತಿ ಪುರುಷಂದ್ರ ನೋಡವ ನನಗೆ ಎಷ್ಟು ಪಾಡಾತು ಇವ ಪರಮಾತ್ಮರ ಪತಿ ಆಗ್ತಾರ ಹೇಳಿದ್ರಿ ಎಲ್ಲರಿಗೂ ಸಂತೋಷದ ಸುದ್ದಿ ಅವ ಹೇಗೆ ಹೇಳ್ತಾನಂದಿದ್ದೆ ತಾಯಿ ನಗತಾಡ್ತಾ ಪ್ರೀತಿಯಿಂದ ಹೇಳ್ತಾನೆ ಅಂದಿದ್ದಿ ಮತ್ತೇನ ಚುಲಕದ ಕೊಂಡೆ ಕೊಂಡ್ ತಿರ್ಕೊಂಡು ಬಂದಿದ್ದಲ್ಲ ಯಾವ ಸುದ್ದಿ ನನ್ನ ಎಲ್ಲಿ ಕೊತ್ತಾಳಕ್ಕೆ ಆ ಸತ್ ರಾಜ ರಾಜ ನಮ್ಮಗಳು ಇದ್ದಾಳಲ್ಲ ಹಾನ್ರಿ ಸತ್ಯಭಾಮ ಅದಾರ ಬಿಡ್ರಿ ಅವಳು ಹಾನ್ರಿ ಎನಗೆ ಬಂದು ಬಂದು ಸರಿ ಸರಿ ಸರಿ ಸರಿ ಸೌತ ಯಾರ್ದಾರ ಬಡ್ರ ಮಕ್ಕಳು ಮುಂಡಿ ಮುರಿದು ಆದ್ರಿ ನೀವು ಸೌತ್ಯ ಆದ್ರೆ ನಿನ್ನೆಗೆ ಅದಾಳು ನನ್ನ ದುಬ್ಬದಾ ಬಾಳೆ ಮಾಡ್ತಾಳಕ್ಕೆ ಯಾಕ ಅಲ್ಲ ಸೌತ್ಯ ಇದ್ದವ್ರಿಗೆ ಅದ ಹೌದಮ್ಮ ನನಗೆ ಸೌಂತ್ ಇಲ್ಲ ಬಳ್ಳಿ ಇಲ್ಲ ಅದ್ರ ಬಡ್ಡಿ ಉಪ್ಪು ಕಟ್ಟಿ ಬಂದಿರ್ತಾನ ನಾನು ಇವತ್ತು ನನಗೆ ಅದೇನು ಬೇಕಾಗಿಲ್ಲ ಈಗ ಸದ್ದೆ ಅಲ್ಲಿಂದ ನೀವು ಬರ್ಬೇಕಾದ್ರೆ ಏನ್ ಕಾರಣ ಓರಿ ಎನ್ನ ಮಂದಿರದಲ್ಲಿ ಪರಮಾತ್ಮರಿಲ್ಲದೆ ಇರ್ಲಾರದೆ ಇವತ್ತಿಗೆ ನಾಲ್ಕಾರು ದಿವಸಗಳದಮ್ಮ ಚಲೋ ಆತವ ನಾಲ್ಕಾರು ದಿವಸಕ್ಕೆ ಹಿಂಗ್ ಹುಡುಕಾಡ್ಕೋತ ಅಡ್ಡಾಡ್ತೀರಿ ಹೌದು ಅವ ಅಲ್ಲ ಸೋದಾರ್ಥಕ್ಕಾಗಿ ಬಂದಿದ್ದೇನೆ ಸೋದ್ ಮಾಡಿ ಕೊಟ್ಟಿ ಏನು ಅಂದೆ ಅಮ್ಮ ನಿನ್ನ ಪರಮಾತ್ಮ ಅಂದ್ರೆ ಸಾಮಾನ್ಯನಲ್ಲ ತಾಯಿ ಬಹುರೂಪಿ ವಿಶ್ವವ್ಯಾಪಿ ಅನುರೇಣ ತನ್ನ ಕಾಷ್ಟಗಳಲ್ಲಿ ವ್ಯಾಪಿಸಿಕೊಂಡಂತ ಯಾವ ಶ್ರೀಮನ್ನಾರಾಯಣ ಹೌದಮ್ಮ ನನ್ನಂತ ಪಾಮರ ಜೊತೆಗೆ ಹಾಗೆ ಸಿಗತಾನ ತಾಯಿ, ಸಿಗ್ಲಿಕ್ಕೆ ಬರುದಲ್ಲ ಅಂತಂದ್ರೆ ಬಿಡ್ಲಿಕ್ಕೆ ಬರುದಿಲ್ಲ. ಅರೇ ಇವತ್ತಿನ ದಿನ ನಿನ್ನ ಪರಮಾತ್ಮ ನಾದ ಪ್ರಿಯನಂದ್ರೆ ನಾದ ಪ್ರಿಯನಲ್ಲ, ವೇದ ಪ್ರಿಯನಲ್ಲ, ನಿನ್ನ ಪರಮಾತ್ಮ ಭಕ್ತಿ ಪ್ರಿಯನಿದ್ದಾನೆ. ಭಕ್ತಿಯಿಂದ ನಾಮಸ್ಮರಣೆ ಮಾಡೋನು, ಆತನ ಭೇಟಿ ಆಗ್ತದ ನಮಸ್ಕಾರ ಮಾಡಿ ಒಂದು ಮಾತು ಮಾತಾಡಿಸಿ ಕರ್ಕೊಂಡು ಹೋಗ್ಬಿಡೋನು. ಹಾ ಸ್ವಾಮಿ ಮಂದಿರಕ್ಕೆ ಹೋಗ ನಡ್ರಿ. ಏನು ಮಂದಿರಕ್ಕೆ ಬರ್ಬೇಕ? ಹೌದ್ರಿ. ಯಾಕ ಬಾಳ ಸೆಟ್ಕೊಂಡೇನ? ಸೆಟ್ಕೊಂಡಿಲ್ರಿ ಅವ್ರ, ನೀನ ಮಾತಾಡ್ಲಾರ್ದಕ್ಕಾಗಿ ನಮ್ಮ ಅವ್ವ ಹಂಗಾಗ್ಯ. ಹೌದ್ರಿ, ನಿನ್ ಕಡೆನೆ ಇದ್ದಾಕ ಅಂತ ಹಂಗಲ್ರಿ. ಅದು ನಮ್ಮವ್ವ ಪ್ರೀತಿಯಿಂದ ಅಲ್ಲಿಂದ ಇಲ್ಲಿವರೆಗೆ ನಿಮ್ಮನ್ನ ಕರೆಯಾಕ ಬಂದಾಳ. ಹೌದಾ? ಹೋಗ್ಬಿಡು ಅಂತನ್ನ. ಹ್ಯಾಂಗ ಹೋಗಾಕ ಬರ್ತೈತಿ? ಹ್ಯಾಂಗ ಹೋಗಾಕ ಬರ್ತೈತಿ ಅಂದ್ರೆ ಕಾಲಿಲ್ಲ ಹೋಗೋದು ಬೇಡ. ಇನ್ನು ರಥಗಳದ ಹತ್ಕೊಂಡು ಬಾ. ರಥ ಅದಾವ? ಅದಾವು ರಗಡ ರಥಗಳು. ಕರೆ ಈಗ ಸದ್ದೆ ಈಗ ತಪ್ಪಾಗೈತಂದ್ರೆ ತಪ್ಪಿಗೆ ಒಪ್ಪಿಗೆ ಅದ. ತಪ್ಪಿಗೆ ಒಪ್ಪಿಗೆ ಅದಲ್ಲ. ಒಪ್ಪಿಗೆ ಅದಲ್ಲ ಅಂದ್ರೆ ಈಗ ಸದ್ದೆ ನೀವೇನ್ ಮಾಡ್ಬೇಕು? ಪ್ರೀತಿಯಿಂದ ಒಂದು ಮಾತು ಮಾತಾಡಿಸಿ ಮಂದಿರ ಕರ್ಕೊಂಡು ಹೋಗ್ಬಿಡ. ರುಕ್ಮಿಣ ಪ್ರೀತಿಯಿಂದ ಮಾತಾಡಿಸಿ ಒಂದೇ ಒಂದು ಮಾತ ಮಾತಾಡಿಸಿ ಮಂದಿರ ಕರ್ಕೊಂಡು ಹೋಗ್ಲಿ. ಮಾತಾಡಿಸಿದ್ರೆ ಹೆಂಗೋ ಮಂದಿರ ಹೆಂಗೋ ಆಗಿರ್ಬೇಕು. ಎಲ್ಲಾರು ಕೂಡ್ಕೊಂಡು ಸಂತೋಷದಿಂದ ಮಂದಿರಕ್ಕೆ ಹೋಗ್ಬಿಡು ನೋಡ್ರಿ. ಮಂದಿರಕ್ಕೆ ಹೋಗುಂಡ್ರಿ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ನೇರೋಳೆ ಧವನೆಗೆ ಭಾರ ಪಟ್ಟವನೆಗೆ ಸಲಹುವ ನಮ್ಮ